हर जोखिम से ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಶಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಅನವರ ಗ್ರಾಮದ ರೈತರಾದ ಪರಶುರಾಮ್ ಅವರ ಕೋಳಿ ಕುರಿ ಮತ್ತು ಹೈನುಗಾರಿಕೆಯ ಅನುಭವಗಳನ್ನು ಕೇಳಲಿದ್ದೀರಿ. ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಇರುತ್ತವೆ, ಹಾಗೆ ಬೇಟೆ ಧಾರಣೆ. ನಂತರ 7:20 ಕೃಷಿರಂಗ ಮುಂದುವರಿಯುತ್ತ ರೈತ ಬಂಧು ಮತ್ತು ಪೌಷ್ಟಿಕ ಕೈತೋಟ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಮಾನವಿ ತಾಲೂಕಿನಲ್ಲಿ ರೈತ ಬಂಧು ಯೋಜನೆಯ ಫಲಾನುಭವಿಗಳೊಂದಿಗೆ ಸಂದರ್ಶನಾಧಾರಿತ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ತದನಂತರ ಮಾನವಿ ತಾಲೂಕಿನ ತಡಕಲು ಗ್ರಾಮದ ಗುರುರಾಜ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳುವಿರಿ. ಬನ್ನಿ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ಈಗ ಕೇಳಿ ರಾಯಚೂರು ತಾಲೂಕಿನ ಅನವರ್ ಗ್ರಾಮದ ರೈತರಾದ ಪರಶುರಾಮ್ ಅವರ ಕೋಳಿ ಕುರಿ ಮತ್ತು ಹೈನುಗಾರಿಕೆಯ ಅನುಭವಗಳನ್ನು. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಪರಶುರಾಮ್ ಅಂತೇಳಿ, ಅನವರ್ ಗ್ರಾಮದ ರೈತರು. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಇತ್ತೀಚೆಗೆ ಕೋಳಿ ಸಾಕಾಣಿಕೆಯನ್ನು ಮಾಡಿದ್ದಾರೆ, ಜವಾರಿ ಕೋಳಿ ಸಾಕಾಣಿಕೆ ಜೊತೆಗೆ ಆಡು ಸಾಕಾಣಿಕೆಯನ್ನು ಮಾಡಿದ್ದಾರೆ. ಹೈನುಗಾರಿಕೆನೂ ಇದೆ, ಎಮ್ಮೆ ಸಾಕಾಣಿಕೆ, ಆಕಳು ಸಾಕಾಣಿಕೆ ಜೊತೆಗೇ ಒಕ್ಕಲ್ತನನೂ ಮಾಡ್ತಾ ಇದ್ದಾರೆ. ಪರಶುರಾಮ್, ಯಾವ ರೀತಿ ಒಕ್ಕಲ್ತನ ಮಾಡಕತ್ತಾರ, ಹಳ್ಳಿ ಬದುಕು ಹೇಗೆ ಅನ್ನಿಸ್ತದೆ, ಏನು ಕಷ್ಟ ನಷ್ಟಗಳಿದ್ದಾವೆ ಹಳ್ಳಿ ಒಳಗೆ ಅಂತಕ್ಕಂಥ ವಿಚಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚ್ಕೋತಿದ್ದಾರೆ. ಪರಶುರಾಮ್, ಶಾಲೆ ಎಲ್ಲಿ ತನಕ ಓದಿ, ಹೇಗೆ ನಿಮ್ಮ ಬದುಕು ಹೊಂಟದ ಅನ್ನೋದ್ರ ಬಗ್ಗೆ ಹೇಳಪ್ಪ ಸರ್. ಸರ್, ನಮ್ಮದು ಬಿ ಎ ಡಿಗ್ರಿ ಮುಗಿದಿದೆ ಸರ್. ಹಾಗೆ ನಾವು ಹೈನುಗಾರಿಕೆ ಮಾಡ್ತೀವಿ ಸರ್, ಕೋಳಿ ಸಾಗಾಣಿಕೆ ಮಾಡ್ತೀವಿ ಸರ್, ಕೃಷಿನೂ ಮಾಡ್ತೀವಿ ಸರ್. ಬಿ ಎ ಮುಗಿದ ಮೇಲೆ ಯಾಕೆ ಮತ್ತೆ ನೌಕರಿ ಹುಡುಕ್ಬೇಕಾಗಿತ್ತು? ಬೇರೆ ಕಡೆ ಹೋಗಿ ಎಲ್ಲ ನೌಕರಿ ಮಾಡಕ್ ಹೋಗ್ಬಿಡ್ತಾರೆ. ಬಿ ಎ ಡಿಗ್ರಿ ಆಗೈತಂದ್ರೆ ಸಾಕು, ನೌಕರಿ ಮಾಡ್ತಾರೆ. ಮಾಡಿದ್ವಿ ಸರ್, ಸಿಗ್ಲಿಲ್ಲ ಸರ್, ಸಿಇಟಿ ಪರೀಕ್ಷೆಗಳನ್ನ ಬರ್ದಿದ್ವಿ ಸರ್, ಆಗ್ಲಿಲ್ಲ ಸರ್. ಇದೇನು ಕೆಲಸ ಚೆನ್ನಾಗಿಲ್ಲಪ್ಪ ಅಂತ ಒಂದು ಬದುಕು ಕಟ್ಟಿಕೊಳ್ಳಕ್ಕೆ ಜೀವನ ಸಾಗಿಸೋಕೆ ಅಂತ ನಾವು ಹೈನುಗಾರಿಕೆ ಮಾಡ್ತೀವಿ ಸರ್, ಕೋಳಿ ಸಾಗಾಣಿಕೆ ಮಾಡಿವಿ ಸರ್. ಹೈನುಗಾರಿಕೆ ಅಂದ್ರೆ ಏನೇನು ಅದಾವ ಹೇಳಿ ಸ್ವಲ್ಪ. ಎಮ್ಮೆಗಳು ಇದಾವ ಸರ್, ಆಕುಳ ಇದಾವ ಸರ್, ಆಡುಗಳು ಸರ್. ಎಷ್ಟು ಎಮ್ಮೆ ಅದಾವ, ಆಕಳುಗಳು ಎಷ್ಟು ಅದಾವ, ಆಡುಗಳು ಎಷ್ಟು ಅದಾವ? ಆಡು ಒಂದು 50 ಇದಾವ ಸರ್, ಎಮ್ಮೆಗಳು ಒಂದು 4-5 ಐದು ಸರ್, ಆಕಳು ಒಂದು 5 ಇದಾವ ಸರ್. ಹೇಗೆ ಹಾಲನ್ನ ಇಲ್ಲೇ ಹಳ್ಳಿ ಒಳಗೆ ಮಾರ್ತಿರೋ ಅಥವಾ ಹಾಲನ್ನ ನೀವು ಬೆಣ್ಣೆ ತುಪ್ಪ ಮಾಡಿ ಮಾರ್ತಿರೋ ಹೇಗೆ? ನಾವು ಮೊಸರು ಮಾರ್ತೀವಿ ಸರ್, ಮೊಸರು ಮಜ್ಜಿಗೆ ಬೆಣ್ಣೆ ಸರ್. ಬೆಣ್ಣೆ 700 ರೂಪಾಯಿ 800 ರೂಪಾಯಿ ಕೆ ಜಿ ಇದೆ ಸರ್. ತುಪ್ಪ ಆದರೆ ಶೇರು 150 ಇದೆ ಸರ್. ಹೇಗೆ ಜನ ತುಪ್ಪ ಖರೀದಿ ಮಾಡ್ಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ, ಅಥವಾ ಬೆಣ್ಣೆ ತುಪ್ಪ ಅಂದ್ರೆ ಹಳ್ಳಿ ಒಳಗೆ ತಗೊಳ್ಳಿಕ್ಕೆ ಸ್ವಲ್ಪ ಬೇಕಾ ಹಿಂದ್ ಮುಂದೆ ನೋಡ್ತಾರೆ, ಇಲ್ಲ ಅದನ್ನ ಹಾಕಿರ್ತಾರೆ ಇದನ್ನ ಹಾಕಿರ್ತಾರೆ ಅಂತಕ್ಕಂಥ ವಿಚಾರ ಹೇಗೆ ಮಾಡ್ತದ ನಿಮ್ದು? ಇಲ್ಲ ಸರ್, ಕೆಲವೊಬ್ರು ಅಂತಾರೆ ಸರ್ ಕಲಬೇರಿಕೆ ತುಪ್ಪ ಬಹಳ ಇದೆ ಅನ್ಕೇಶ ಅಂತಾರೆ ಸರ್. ಯಾಕಂದ್ರೆ ಹಳ್ಳಿದಲ್ಲಿ ವಿಶ್ವಾಸ ಮಾಡಿಕೇಶೆ ಯಾವ ರೀತಿ ಮೋಸ ಮಾಡಂಗಿಲ್ಲ ಹಳ್ಳಿ ಜನ ಅಂತ ರೀತಿ, ಬೇರೆ ಸಿಟಿದ ಜನನು ಹಳ್ಳಿಗೆ ಬಂದು ತಗೊಂತಾರೆ ಸರ್. ಅಲ್ಲಿ ಹಳ್ಳಿಗಳಾದ್ರೆ ಒಂದು ನಂಬಿಕೆ ಇದೆ ಅಂತ ಹಳ್ಳಿಗೆ ಬಂದು ತಗೊಂತಾರೆ ಸರ್ ತುಪ್ಪನ. ಒಂದು ಕೆ ಜಿ ಬೆಣ್ಣೆ ಕಾಸಿದ್ರೆ ತುಪ್ಪ ಎಷ್ಟು ಬರ್ತದೆ? ಒಂದು ಕೆ ಜಿ ಬೆಣ್ಣೆ ಕಾಸಿದ್ರೆ 4 ಸೇರ್ ಬರ್ತದೆ ಸರ್. 4 ಸೇರ್ ಹೇಗೆ ಸೇರ್ ಮಾರ್ತೀರಿ ತುಪ್ಪ? 150 ರೂಪಾಯಿ ಸೇರ್ ಮಾಡ್ತೀವಿ ಸರ್. 150 ರೂಪಾಯಿ ಅಂತಂದ್ರೆ ನಿಮಗೆ 600 ರೂಪಾಯಿಗೆ ಒಂದು ಕೆ ಜಿ ಬಿತ್ತು ಬಿತ್ತು ಸರ್. ಬೆಣ್ಣೆ ಆದ್ರೆ ಹೆಂಗ್ ಕೊಡ್ತೀರಿ ಒಂದು ಕೆ ಜಿ ಬೆಣ್ಣೆಗೆ? ಎಷ್ಟು ತುಪ್ಪ ಮಾಡಿದ್ರೆ ಈಗ 600 ಬಿತ್ತು ಒಂದು ಕೆ ಜಿ ತುಪ್ಪ, ಒಂದು ಕೆ ಜಿ ಬೆಣ್ಣೆ ಕಾಸಿದ್ರೆ? ಹೌದು ಸರ್. ಅಂದ್ರೆ ಬೆಣ್ಣೆ ಮಾಡಿದ್ರೆ ಹೆಚ್ಚ ರೇಟ್ ಸರ್, ತುಪ್ಪ ಆದ್ರೆ ಸ್ವಲ್ಪ ಕಡಿಮೆ ಬರ್ತದೆ ಸರ್. ಕಡಿಮೆ ಬರ್ತದೆ ಸರ್. ಅಂದ್ರೆ ಒಂದು ಕೆ ಜಿ ಬೆಣ್ಣೆ ಕಾಸಿದ್ರೆ ಒಂದು ಕೆ ಜಿ ತುಪ್ಪ ಬರೋದಿಲ್ಲ, ಕಡಿಮೆ ಆಗ್ಬಿಡ್ತದೆ ಸರ್. ಮತ್ ಬೆಣ್ಣೆ ಯಾಕೆ ತುಪ್ಪ ಮಾರ್ತಾರೆ, ಬೆಣ್ಣೆನ ಮಾರ್ಬೋದಲ್ಲ? ಕೆಲವೊಬ್ರು ತುಪ್ಪನು ಕೊಡ್ತೀವಿ ಸರ್ ಕೇಳಿದವರಿಗೆ, ಕೆಲವೊಬ್ರಿಗೆ ನಾ ಇಲ್ಲಪ್ಪ ನಮ್ಗೆ ಕಾಸಕ್ ಬರಂಗಿಲ್ಲ ಅದು ಕೆಟ್ಟೋತದ ಅನ್ನೋರು, ನಾವೇ ಕಾಸು ಕೊಡ್ತೀವಿ ಸರ್. ಈಗ ತುಪ್ಪ ಕಾಸೋದು ಒಂದು ಕಲೆನ, ಬೆಣ್ಣೆಯನ್ನ ತುಪ್ಪ ಮಾಡೋದು ಒಂದು ಕಲೆ ಏನದು? ಕಲೆ ಸರ್ ಅದನ್ನು. ಜಾಸ್ತಿ ಕಾಸಿದ್ರೆ ಅದು ಕಪ್ಪಗೆ ಹಾಕಿ ಸ್ಮೆಲ್ ಬರ್ತದೆ ಸರ್. ಅಕಸ್ಮಾತ್ ಆಗಿ ಜಾಸ್ತಿ ನಾವು ಬಿಸಿ ಮಾಡಿದ್ವಿ ಅಂದ್ರೆ ಕೆಮ್ಮು ಬರ್ತದೆ ಸರ್ ತಿಂದ್ರೆ. ಕಾಸಿದ್ರೆ ಸ್ವಲ್ಪ ಘಮ ಘಮ ಅನ್ಬೇಕು ಸರ್, ಅವಾಗ ಒಂದು ಎಲೆ ಹಾಕಿ ಸುವಾಸನೆ ಬರ್ಬೇಕು ಸರ್. ಅದ ಆ ತರ ಕೆಲವೊಬ್ರು ತಗೊಂಡೋದ್ರೆ ಕೆಟ್ಟೋಯ್ತಮ್ಮ ನಿನ್ ತುಪ್ಪ ಬೇಸಿಲ್ಲ, ಅದು ಕಾಸರಲ್ಲಿ ಬಿಸಿ ಮಾಡಿದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂತಾರ ಸರ್, ಅದ್ರ ಸಲುವಾಗಿ ನೀವೇ ಕಾಸಿ ಕೊಟ್ರಮ್ಮ ಅನ್ಕೇಶ ಅಂತ ಹೇಳ್ತಾರ ಸರ್. ಬೆಣ್ಣೆ ಮತ್ತ ಸರಿ ತುಪ್ಪ ಕಾಸಲಾರ್ದೆ ಹಸಿ ಅದಂದ್ರೆ ಅರೇ ಬರ ತುಪ್ಪ ಅಂತಂದ್ರೂ ಕಷ್ಟ ಸರ್. ಎಷ್ಟು ಕೆ ಜಿ ಬೆಣ್ಣೆ ಒಂದು ತಿಂಗಳಲ್ಲಿ ನೀವು ಮಾರ್ತಾ ಇದ್ದೀರಿ ಸರ್? ನಾವು ಒಂದು 15 ಕೆಜಿನಿಂದ ಮಾರ್ತೀವಿ ಸರ್. 15 ಕೆಜಿ ಸರ್, 3 ದಿನಕ್ಕೆ ಒಂದು ಕೆಜಿ ಬರ್ತದೆ ಸರ್. 3 ದಿನಕ್ಕೆ ಒಂದು ಕೆಜಿ ಸರ್. 10 ಕೆಜಿ ಅಂದ್ರೆ 30 ದಿನದಲ್ಲಿ 10 ಕೆಜಿ ಬೆಣ್ಣೆ? 10-15 ಕೆಜಿ ಬರ್ತದೆ ಸರ್ ಅಂದಾಜು. ಸ್ವಲ್ಪ ಯಾಕಂದ್ರೆ ಜಾಸ್ತಿ ನಾವು ಹತ್ತಿ ಕಾಳು ಮೇವು ಗೀವು ಎಲ್ಲ ಚೆನ್ನಾಗಿ ಹಾಕಿದ್ರೆ ಜಾಸ್ತಿನೇ ಕೊಡ್ತದೆ ಸರ್ ತುಪ್ಪ ಎಮ್ಮೆಗಳಿಗೆ. ಒಂದ್ ಎಮ್ಮೆ ಎಷ್ಟು ಹಾಲು ಕೊಡ್ತಾವ ಅಂದಾಜು? ಒಂದ್ ಎಮ್ಮೆ 2 ಲೀಟರ್ ಕೊಡ್ತದೆ ಸರ್. ನಮ್ ದೊಡ್ಡ ತಾಳೆ ಎಲ್ಲ ಸರ್, ಸಣ್ಣ ಜವರಿ ತಾಳೆ, ಜವರಿ ತಾಳೆ ಸರ್. ಬಹಳ ಕಡಿಮೆ ಆತಲ್ಲ, ಮತ್ ಮೇವು ಜಗ್ಗಿ ತಿಂತಾವ? ಮೇವನು ತಿಂತಾವ ಸರ್. ಒಂದು ಚಲೋ ಎಮ್ಮೆ ತಗೋಬಹುದಾಗಿತ್ತಲ್ಲ, ಮುರ್ರಾ ಎಮ್ಮೆ ತಳಿಗಳನ್ನ ಕ್ರಾಸ್ ಬ್ರೀಡ್ ಸಿಗ್ತಾವ ಈಗೆಲ್ಲ? ಸಿಗ್ತಾವ ಸರ್. ಆಕ್ಚುಲಿ ನಮ್ಗೆ ನೀರಾವರಿ ಅನುಕೂಲ ಇಲ್ಲ ಸರ್, ಅದು ಮುರ್ರಾ ಎಮ್ಮೆ ಎಲ್ಲ ಬೇಕಂದ್ರೆ ಹುಲ್ಲು ಸ್ವಲ್ಪ ಜಾಸ್ತಿ ಬೇಕು ಸರ್ ಅವ್ರಿಗೆ. ಇವಾದ್ರೆ ನಾವು ಅಡವಿಯಲ್ಲಿ ಎಲ್ಲಾದ್ರೂ ಬಿಟ್ಕೊಂಡು ಹೋಗಿ ಕಾಸ್ಕೊಂಡು ಬರ್ಬೋದು ಸರ್. ಈಗ ನಿಮ್ಮ ಎಮ್ಮೆನೆ ಬೆದಿಗೆ ಬಂದಾಗ ಮುರ್ರಾ ಒಂದು ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್ ಅಂತ ಮಾಡ್ತಾರೆ, ಕೃತಕ ಗರ್ಭಧಾರಣೆ ಅಂತೇಳಿ ಪಶು ಆರೋಗ್ಯ ಇಲಾಖೆಯವ್ರು ಮಾಡ್ತಿರ್ತಾರೆ. ನೀವು ಅಲ್ಲಿ ಆಸ್ಪತ್ರೆಗೆ ಹೋಗಿ ಎಮ್ಮೆಗಳ ಬೆದಿಗೆ ಬಂದಾಗ ಆ ಒಂದು ತಳಿಯನ್ನು ತುಂಬಿಸ್ಕೋಬಹುದಲ್ಲ? ಮಾಡಿಲ್ಲ ಸರ್, ಅದು ಸೂಟ್ ಆಗ್ಲಿಲ್ಲ ಸರ್. 2 ಸಲ ಹಾಕ್ಸಿವ್ ಸರ್, ಆಕಳಿಗಾಗಿ ಹಾಕ್ಸಿವ್ ಸರ್. ಒಂಗಲ್ ಅದು ಒಂದು ಕೋಣ ಹುಟ್ಟ ಸರ್, ಒಂಗಲ್ ಅದು ಒಂಗಲ್ ಸರ್. ಮೂರು ಎಮ್ಮಿನಲ್ಲಿ ಮಾಡಿಸಬಹುದು ನೀವು? 2 ಸಲ ಹಾಕ್ಸಿ ಸರ್, ಅದು ಸೂಟ್ ಆಗ್ಲಿಲ್ಲ ಸರ್. ಆಗ್ಲಿಲ್ಲ ಸರ್, ಮತ್ತೆ ಒಮ್ಮೆ ಪ್ರಯತ್ನ ಮಾಡ್ತೀವಿ ಸರ್. ಆಮೇಲೆ ಈಗ ನೋಡ್ರಿ ಹೈನುಗಾರಿಕೆ ಏನ್ ಅನ್ಸುತ್ತೆ ನಿಮ್ಗೆ ಲಾಭ ಅನಿಸ್ತದೆ ಹೈನುಗಾರಿಕೆ? ಹೈನುಗಾರಿಕೆಯಲ್ಲಿ ನೋಡ್ರಿ, ಈಗ ಒಂದ್ ಎಮ್ಮಿ 2 ಲೀಟರ್ ಹಾಲು ಕೊಡ್ದಂತ್ರಿ, ಸಂಜನಾ ಮೇಯಿಸ್ಬೇಕು, ಅದಕ್ಕೆ ಮೇವು ಹಾಕ್ಬೇಕು. 2 ಲೀಟರ್ ಹಾಲು ಅಂದ್ರೆ ನಿಮ್ಗೆ ಹಾಲು ಮಾರಿದ್ರೆ ಎಷ್ಟು ಕೊಡ್ತಾರೆ ರೊಕ್ಕ 1 ಲೀಟರ್ಗೆ? 1 ಲೀಟರ್ಗೆ 40 ರೂಪಾಯಿ ಲೀಟರ್ ಸರ್. ಅಂದ್ರೆ ಜಾಸ್ತಿ ನಾವು ಹಾಲು ಮಾರಾಟ ಮಾಡಂಗಿಲ್ಲ ಸರ್, ತುಪ್ಪ ಬೆಣ್ಣೆನೆ ಜಾಸ್ತಿ ಸರ್ ಮೊಸರು. ಅಂದ್ರೆ ನಿಮ್ಗೆ ತುಪ್ಪ ಬೆಣ್ಣೆ ಮಾಡೋದ್ರಿಂದ ಮಜ್ಜಿಗೂ ಬರ್ತದೆ ನಿಮ್ಗೆ? ಮಜ್ಜಿಗೂ ಬರುತ್ತೆ ಸರ್. ಹೇಗೆ ಎಷ್ಟು ವರ್ಷದಿಂದ ಹೈನುಗಾರಿಕೆ ನಿಮ್ದು? ನಮ್ದು ನಮ್ಮ ಅಮ್ಮ ತಾಯಿ ಅವರು ನಮ್ಮ ಅಪ್ಪ ಅವರು ಇದ್ದಾಗಲಿಂದ ಮಾಡ್ತೀವಿ ಸರ್. ಒಂದು 30-40 ವರ್ಷ ಸರ್ ಮಾಡ್ತೀವಿ ಸರ್. ಒಟ್ಟ ತೆಗೆದಿಲ್ಲ ಎಮ್ಮೆನ? ಎಮ್ಮೆ ತೆಗೆದಿಲ್ಲ ಸರ್. ಮತ್ತೀಗ ತಾವು ಆಡು ಸಾಕಾಣಿಕೆ ಮಾಡಿದ್ದೆ ಅಂತ ಹೇಳಿದ್ರಿ, ಆಡು ಸಾಕಾಣಿಕೆ ಮಾಡಿ ಯಾಕೆ ಆಡುಗಳನ್ನು ತೆಗೆದ್ರಿ? ಆಡು ಸಾಕಾಣಿಕೆ ನೋಡಿ ಸರ್, ಅದು ಒಂದ್ ಮಾತು ಹೇಳ್ಬೇಕಂದ್ರೆ ಆಡು ಸಾಕಾಣಿಕೆ ಚೆನ್ನಾಗಿ ಲಾಭ ಅದ ಸರ್. ಆಡು ಬಡವರ ಕಾಮದೇನು ಅನ್ನೋದೇನು ಮೂವಿಂಗ್ ಎಟಿಎಂ ಇದ್ದಂಗ ಅದು. ಎನಿ ಟೈಮ್ ಮನಿ ಇದ್ದಂಗ ಸರ್ ಅದು. ಎನಿ ಟೈಮ್ ಮನಿ ಇದ್ದಂಗ ಸರ್ ಅದು. ಆಡು ಸಾಕಾಣಿಕೆ ಕಡಿಮೆ ಭೂಮಿ ಯಾರಿಗೆ ಇರ್ತದಲ್ಲ ಸರ್, ಬಡತನ ಪರಿಸ್ಥಿತಿಯಲ್ಲಿ ಇದ್ದವರು ಆಡು ಸಾಕಾಣಿಕೆ ಮಾಡಬಹುದು ಸರ್. ಎಷ್ಟು ಆಡು ಸಾಕಾಣಿಕೆ ಮಾಡಿದ್ದಿ, ಮರಿಗಳನ್ನು ತಗೊಂಬಂದಿದ್ಯ ನೀನು, ಹೇಗ್ ಮಾಡಿದ್ದೆ ಆಡು ಸಾಕಾಣಿಕೆ? ನಾನ್ ನೋಡಿ ಸರ್, 10 ಆಡುಗಳನ್ನು ತಗೊಂಡಿದ್ದೆ ಸರ್. 10 36 ಸರ್. 36 ಸರ್, 2 ವರ್ಷಕ್ಕಲ್ಲ, 2 ವರ್ಷಕ್ಕೆ 36 ಸರ್. ಹಂಗೆ ಜಾಸ್ತಿ ಹಾಕ ಅಂತ ಬಂದು ಸರ್, ಕೆಲವೊಂದು ರೋಗಗಳಿಗೂ ಬಂದು ಸರ್, ಮಳೆಗಳ ಜಾಸ್ತಿ ಆಗಿ ಸಾಯೋದು ಬಂದು ಸರ್. ನಾವು ಸ್ವಲ್ಪ ದುಡ್ಡಿನ ಅವಶ್ಯಕತೆ ಸರ್, ಆಡು ನಾವು ಮಾರಾಟ ಮಾಡಿದ್ವಿ ಸರ್. ಮಾಡಿದ್ರಿ, ಮತ್ತೆ ಆಡುಗಳನ್ನು ತಂದದ್ದು ಹೇಗೆ? 10 ಮರಿಗಳನ್ನು ತಂದು ಸಾಕಾಣಿಕೆ ಮಾಡಿದ್ದು ಹೆಂಗೆ ತಂದ್ರಿ ಅವಾಗ ಮರಿ? ನಾವು 5,000-6,000 ತಂದಿದ್ವಿ ಸರ್ ಆಡುಗಳು. ದೊಡ್ಡವು ನಮ್ಮ ತಲೆಗೆ ಬಂದ ಮೇಲೆ ಒಂದು 6-4 ತಿಂಗಳಿಗೆಲ್ಲ ಡಿಲಿವರಿ ಆದ ಸರ್. ಡಿಲಿವರಿ ಆದ ಸರ್, ನಾವು ಮತ್ತೆ ಒಂದೊಂದು ಆಡು ಸರ್ 8,000-8,500 ಮಾರಿದ್ವಿ ಸರ್. ಆಡುಗಳು 2 ಅಂತಾರಲ್ಲ, 6 ತಿಂಗಳಿಗೊಮ್ಮೆ ಡಿಲಿವರಿ ಆಗ್ತದೆ ಸರ್. ಎರಡು ಮರಿಗಳು ಆಗ್ತಾವ ಸರ್, ಒಂದ್ ವರ್ಷದಲ್ಲಿ ಎರಡು ಸಲ ಡಿಲಿವರ್ ಆಗ್ತಾವ ಸರ್. ನಾಲ್ಕು ಮರಿಗಳು ಒಂದ್ ಆಡಿನಿಂದ ಮೂರು ನಾಲ್ಕು ಹೆಂಗಾದ್ರೆ ಹೆಂಗ ಡಿಲಿವರ್ ಆಗ್ಬೋದು ಸರ್ ಅವು? ಅಂದ್ರೆ ಒಳ್ಳೆ ಲಾಭ ಅನಿಸ್ತದೆ ಆಡು ಸಾಕಾಣಿಕೆ. ಆಡು ಸಾಕಾಣಿಕೆ ನಮ್ಗೆ ಬೆಸ್ಟ್ ಸರ್. ಯಾಕಂದ್ರೆ ಒಂದು ಭೂಮಿ ಇಲ್ಲದವರು ವಯಸ್ಸಾದವರನ್ನು ಆಡು ಸಾಗಾಣಿಕೆ ಮಾಡಿದ್ರೆ ಅದು ಒಳ್ಳೆ ಲಾಭ ಸರ್. ಅದಕ್ಕೆ ನಮ್ಮ ಖರ್ಚು ಇರಂಗಿಲ್ಲ ಸರ್. ಹೊರಗಡೆ ಮೇವು, ಹೊರಗಡೆ ನೀರು ಸರ್. ಅದು ಎಮ್ಮೆಗೆ ಹುಲ್ಲು ಹಾಕಬೇಕು, ಅದು ಹಾಕಬೇಕಂದ್ರೆ ಸ್ವಲ್ಪ ಭಾಳ ಕಷ್ಟ ಸರ್. ಆಡು ಸಾಗಾಣಿಕೆ ಬೆಸ್ಟ್ ಸರ್. ಮೇಸಕ್ಕೆ ಮತ್ತೆ ಅದಕ್ಕೂ ಬೇಕಲ್ಲ, ಜಾಗ ಬೇಕಲ್ಲ ಆಡುಗಳನ್ನ ಮೇಯಿಸಲಿಕ್ಕೆ. ಆಡುಗಳು ಮೇಯಿಸಕ್ಕೆ ಏನು ಜಾಗನೂ ಪ್ರಾಬ್ಲಮ್ ಇರಂಗಿಲ್ಲ ಸರ್. ಇದಾವೆ ಸರ್ ನಮ್ಮ ಕಡೆ, ನಮ್ಮ ಕಡೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಮತ್ತೆ ಆಡು ಸಾಕಾಣಿಕೆ ಮಾಡಿದ್ದು ಏನು ದುಡ್ಡಿನ ಅನಾನುಕೂಲದಿಂದ ತೆಗೆದುಬಿಟ್ರೆ ಹೆಂಗೆ? ದುಡ್ಡಿನ ಅವಶ್ಯಕತೆ ಇದೆ ಸರ್, ಅದರ ಸಲುವಾಗಿ ನಾವು ತೆಗೆದು ಸರ್. ಕೋಳಿ ಸಾಕಾಣಿಕೆ ಮಾಡಿವ ಅಂತ ಹೇಳಿದೆ ತಾವು. ಕೋಳಿ ಸಾಕಾಣಿಕೆ ಯಾವ ಕೋಳಿ, ಎಷ್ಟು ಕೋಳಿ ಮಾಡಿರಿ ಸರ್? ನಾವು ಮೊದಲು ಮಾಡಿದ್ವಿ ಸರ್, ಇವಾಗ ಎರಡನೇ ಟ್ರಿಪ್ ಬ್ಯಾಸ್ ತಂದಿವಿ ಸರ್. ತಂದಿವಿ ಸರ್ ಗಿರಿರಾಜ ಒಂದು 100 ತಂದಿವಿ ಸರ್. ಅಸಿಲ ಅಂತ ನಾವು ನಾಟಿ ಕೋಳಿ ಸಂಬಂಧ ಸರ್ ಅದು ಒಂದು 200 ತಂದಿದ್ವಿ ಸರ್. 200 ತಂದಿದ್ವಿ ಸರ್. ಇವಾಗ ಚೆನ್ನಾಗಿ ಲಾಭ ಸರ್. ಅದು ಹೇಗೆ ಮೊಟ್ಟೆದು ಕೊಡ್ತಾ ಇದ್ದಾವ? ನೀವು ಮೊಟ್ಟೆ ಸಲುವಾಗಿ ಸಾಕಾಣಿಕೆ ಮಾಡಿರಿ? ಇಲ್ಲ ಸರ್, ಮಾಂಸ ಸಲುವಾಗಿ ಮಾಡಿದ್ವಿ ಸರ್. ಕೆಲವೊಂದು ಹಂಗೆ ಬಿಟ್ಟಿರೋ ಸರ್, ಸೇಲ್ ಜಲ್ದಿ ಆಗ್ಲಿಲ್ಲಲ್ಲ. ಅವು ಕೆಲವೊಂದು ಹಂಗೆ ಮೊಟ್ಟೆಗಳನ್ನು ಇಡ್ತಾವ ಸರ್. ಇಡ್ತಾವ ಸರ್. ಹೇಗೆ ಚಿಕನ್ ಅದು ಹೇಗೆ ಕೊಟ್ರಿ ಮತ್ತೆ ಮಾರಾಟ ಮಾಡಿದ್ರೆ ಕೋಳಿಗಳನ್ನ ಹೇಗೆ ಮಾಡಿದ್ರಿ ಸರ್? ಖಾರ ಹುಣ್ಣಿಮೆ ಟೈಮಲ್ಲಿ ಸ್ವಲ್ಪ ಕೋಳಿಗಳಿಗೆ ಬಹಳ ಡಿಮ್ಯಾಂಡ್ ಇರ್ತಾವ ಸರ್. ಗಿರಿರಾಜ ಕೋಳಿನೂ ಒಂದೊಂದು ಕೋಳಿ 800-900 ರೂಪಾಯಿ ಹೋಗ್ಯಾವ ಸರ್. ಇದು ನಾಟಿ ಕೋಳಿ ಸ್ವಲ್ಪ ಕಡಿಮೆ ಸರ್. ಕಡಿಮೆ ಸರ್. ಈಗ ಮೊಟ್ಟೆ ಬಂದ್ರೆ ಬಹಳಷ್ಟು ಮಂದಿ ಫಾರ್ಮ್ ಕೋಳಿ ಮೊಟ್ಟೆ ದೊಡ್ಡ ಸೈಜ್ ಇರ್ತವೆ, ಇದು ಇರ್ತವೆ. ಜವಾರಿ ಕೋಳಿ ಮೊಟ್ಟೆಗಳನ್ನ ಅಷ್ಟು ಲೈಕ್ ಮಾಡೋದಿಲ್ಲ. ಜವಾರಿ ಕೋಳಿ ಮೊಟ್ಟೆ ಇಟ್ಟಿಟ್ಟು ಇರ್ತವೆ ಅಂತಿರ್ತಾರೆ. ಏನ್ ಅನಿಸ್ತದ ಮೊಟ್ಟೆದ್ದು ಸರ್? ಜವಾರಿ ಕೋಳಿನೇ ಶ್ರೇಷ್ಠ ಸರ್. ಪ್ರೋಟೀನ್ ಜಾಸ್ತಿ ಸಿಗ್ತಾರೆ ಸರ್. ಅದು ಕೆಲವೊಂದು ಇಂಜೆಕ್ಷನ್ಗಳು ಹಾಕಿರ್ತಾರಪ್ಪ ಫಾರಂ ಕೋಳಿಯಲ್ಲಿ, ಅವು ಚೆನ್ನಾಗಿರಲ್ಲ ಅಂತ ಸ್ವಲ್ಪ ಸುಸ್ತಾಯಿದವರು, ಟಿ ವಿ ಪೇಷಂಟ್ಗಳು ಅಂತವರು ಜಾಸ್ತಿ ನಮ್ಮ ತಲೆಗೆ ಬಂದ ಕಷಿ ಜವಾರಿ ಕೋಳಿ ಮೊಟ್ಟೆಗಳನ್ನು ತಗೊಂಡೋಗ್ತಾರೆ ಸರ್. ಹೇಗೆ ಮೊಟ್ಟೆ ಮಾರ್ತಾ ಇದ್ದೀವಿ, ಹೇಗೆ ಒಂದು ಮೊಟ್ಟೆ ಒಯ್ತಾ ಇದ್ರಲ್ಲ ಜವಾರಿ ಕೋಳಿ? 15-20 ರೂಪಾಯಿಗೊಂದು ತಗೊಂತಾರೆ ಸರ್ ಒಂದೊಂದು. ಮತ್ತೆ ಈಗ ಮುಂದೆ ಏನು ವಿಚಾರದ? ಕೋಳಿ ಸಾಕಾಣಿಕೆ ಆಯ್ತು, ಆಡು ಸಾಕಾಣಿಕೆ ಆಯ್ತು, ಮತ್ತು ಜೊತೆಗೆ ಹೈನುಗಾರಿಕೆನೂ ಆಯ್ತು. ಮೂರು ಕ್ಷೇತ್ರಗಳ ಅದು ಈಗ ನಿಂದು, ಕೋಳಿ ಆಡು ಮತ್ತು ಹೈನುಗಾರಿಕೆ. ಏನು ವಿಚಾರದೆ ಯಾವ ರೀತಿ ಮಾಡಬೇಕು? ಒಬ್ಬ ಯುವಕ, ನೀನು ಪದವೀಧರ ಯುವಕ, ಯಾವ ರೀತಿ ಮಾದರಿ ಆಗ್ಬೇಕು ನಿಮ್ಮ ಊರಿಗೆ, ಏನು ಮಾಡ್ಬೇಕಂತ ವಿಚಾರದ? ನೋಡ್ರಿ ಸರ್, ಒಂದೇ ಮಾತು ಹೇಳ್ತೀನಿ ಸರ್. ಯಾವ್ದಾದ್ರೂ ಕೆಲಸ ಮಾಡಬೇಕಂದ್ರೂ ತಾಳ್ಮೆ ಮುಖ್ಯ ಸರ್, ಮತ್ತೆ ಮನಸ್ಸು ಮುಖ್ಯ ಸರ್. ಎರಡಿದ್ರೆ ಯಾವ್ದಾದ್ರೂ ಸಾಧಿಸಬೇಕು ಸರ್. ಯಾವುದೇ ಕ್ಷೇತ್ರದಲ್ಲಿ ಸರ್, ಒಂದು ಹೈನುಗಾರಿಕೆ ಇರಲಿ, ಕೃಷಿ ಇರಲಿ, ಯಾವುದೇ ಕ್ಷೇತ್ರ ಸರ್, ನಾವು ಯಾವುದೇ ಕೆಲಸ ಮಾಡಲಿ, ಒಬ್ಬ ಪ್ಲಂಬರ್ ಕೆಲಸ ಮಾಡಬೇಕಾದ್ರೂ ಅದನ್ನು ಒಂದು ಕೆಲಸ ಸರ್, ತಾಳ್ಮೆ ಸರ್, ಮನಸ್ಸು ಬೇಕು ಸರ್. ಯಾವುದೇ ಕ್ಷೇತ್ರದಲ್ಲಿ ಮಾಡ್ರಿ ಸರ್, ಅವರು ಸಫಲತೆ ಹೊಂದುತ್ತಾರೆ ಸರ್. ಅವರು ಅನ್ಕೊಂಡಿದ್ದು ಉತ್ತಮವಾದ ಕೆಲಸಗಳನ್ನು ಮಾಡ್ಕಂತಂದ್ರೆ, ಈ ಕೆಲಸ ಮಾಡಬಾರ್ದು, ಆ ಕೆಲಸ ಮಾಡಬಾರ್ದು, ನಾನು ಓದಿನಿ, ನಾನು ಇಷ್ಟು ಓದಿನಿ, ನಾನು ಬೆಂಗಳೂರಿಗೆ ಹೋಗ್ಬೇಕು, ಅಲ್ಲಿ ದುಡಿಬೇಕಂತ ಅದು ಮನಸ್ಸಲ್ಲಿ ಇರಬಾರ್ದು ಸರ್. ಬರಬಾರ್ದು ಸರ್. ನಾನು ಯಾವುದೇ ಕ್ಷೇತ್ರ, ಕೃಷಿ ಕ್ಷೇತ್ರ ಆಗಲಿ, ದುಡಿಮೆ ಆಗಲಿ, ಯಾವುದನ್ನ ನಂಬಿಕೆ ಅಷ್ಟೆ, ಒಂದು ಜೀವನ ನಿರ್ವಹಣೆಗೆ ಸಲುವಾಗಿ, ನಮ್ಮ ಕುಟುಂಬದ ನಿರ್ವಹಣೆ ಸಲುವಾಗಿ, ಯಾವುದಾದ್ರೂ ಒಂದು ನಮ್ಮ ವೈಯಕ್ತಿಕವಾಗಿ ಕೆಲಸಗಳನ್ನು ಮಾಡ್ಕಂತ ಹೋದ್ರೆ ತಾಳ್ಮೆದಿಂದ ಸರ್ ನಾವು ಯಶಸ್ವಿ ಆಗಲಿಕ್ಕೆ ಕಾರಣ ಸರ್. ಈಗ ನೀನು ಬಿ ಎ ಪದವೀಧರ ಮುಗಿಸಿದಿ, ಏನೇನು ಕೆಲಸ ನೀನು ನಿರ್ವಹಣೆ ಮಾಡ್ತೀಯ? ಯಾಕಂದ್ರೆ ಈ ಭೇದ ಭಾವಗಳು ಇರ್ಬೋದು, ಎಲ್ಲ ಕೆಲಸ ಮಾಡೋಕ್ಕೂ ರೆಡಿ ಇರಬೇಕು. ಒಮ್ಮೆ ನಾವು ಎಮ್ಮಿ ಸಗಣಿ ಹೊರಕ್ಕೂ ರೆಡಿ ಇರಬೇಕು, ಬಳೆಯಕ್ಕೂ ರೆಡಿ ಇರಬೇಕು, ಎಮ್ಮಿ ಮೈ ತೊಳೆಯಕ್ಕೂ ರೆಡಿ ಇರಬೇಕು. ನೀನು ಏನೇನು ಕೆಲಸ ಮಾಡ್ತಾಯಿದ್ದೀಯಲ್ಲ? ಎಲ್ಲ ಕೆಲಸ ಮಾಡ್ತೀವಿ ಸರ್. ನಾವು ಕೋಳಿ ಶೆಡ್ಡನ್ನು ಕ್ಲೀನ್ ಮಾಡ್ತೀವಿ ಸರ್, ಕುಂಟೆ ಹೊಡಿತೀವಿ ಸರ್, ಎಲ್ಲ ಹೊಡಿತೀವಿ ಸರ್, ಹತ್ತಿ ಬಿಡಿಸೋದು, ಎಣ್ಣೆ ಹೊಡಿಯೋದು ಸರ್, ಎಲ್ಲ ಎಣ್ಣೆ ಎಲ್ಲ ಮಾಡ್ತೀವಿ ಸರ್. ಎಲ್ಲ ಕೆಲಸ ಸರ್. ಹೇಗೆ ಮನೆಯಲ್ಲೆಲ್ಲ ನಿಮಗೆ ಕುಟುಂಬದ ಸದಸ್ಯರು ಎಲ್ಲರೂ ಕೆಲಸ ಮಾಡ್ತಾರ? ನಮ್ದು ಎಲ್ಲ ಜಾಯಿಂಟ್ ಫ್ಯಾಮಿಲಿ ಸರ್, 50 ಕುಟುಂಬ ಸರ್. ಎಲ್ಲ ಒಟ್ಟಾಗಿ ಮಾಡ್ತೀವಿ ಸರ್ ಕೆಲಸಗಳು ಸರ್. 3 ಅಣ್ಣ ತಮ್ಮರು ಸರ್ ಸ್ವಸ್ಥರು ಸರ್. ಎಲ್ಲ ಒಂದು 15-10 ಮೇಲೆ ಇದಾವೆ ಸರ್. ಎಲ್ಲ ಮೊಮ್ಮಕ್ಕಳಿಗೆ ಮಕ್ಕಳು ಎಲ್ಲರೂ ಸೇರಿ ಸೇರಿ ಸರ್. ಹೇಗೆ ಮುಂದೆ ಏನು ವಿಚಾರದ? ಇನ್ನೂ ಒಕ್ಕಲತನದ ಬಗ್ಗೆ ಏನಾರು ಅಭಿವೃದ್ಧಿ ಬಗ್ಗೆ ಏನಾರು ವಿಚಾರ ಬರ್ತಾ ಇದ್ದಾವೆ? ಹೊಸ ಬರ್ತಾವೆ ಸರ್. ಸ್ವಲ್ಪ ಬೋರಿನ ಸಮಸ್ಯೆ ಸರ್. ನಮ್ದು ಯಾವುದೇ ನೀರಾವರಿ ಅನುಕೂಲ ಇಲ್ಲ ಸರ್. ಮುಂದೆ ನೀರಾವರಿ ಅನುಕೂಲ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಒಂದು ಕೃಷಿ ಒಂದು ಸಾಧನೆ ಕೃಷಿಯಲ್ಲಿ ಒಂದು ಸಾಧನೆ ಮಾಡಿ ತೋರಿಸಬೇಕಂತ ನಂದೊಂದು ಮನಸ್ಸಲ್ಲಿ ಛಲ ಇದೆ ಸರ್. ಅದನ್ನ ಅನುಸರಿಸ್ಕೊಂಡು ಮುಂದೆ ಭಗವಂತ ಆಶೀರ್ವಾದ ಕೊಟ್ಟರೆ ನಾವು ನೀರಾವರಿ ಮಾಡಬೇಕಂತಾನೆ ಇದ್ದೀನಿ ಸರ್. ಒಳ್ಳೇದಾಗಲಿ ಪರಶುರಾಮ್, ನಿಮ್ಮಂಥ ಯುವಕರು ಆಸೆಯನ್ನು ಇಟ್ಟುಕೊಂಡು ಬದುಕಬೇಕು. ಒಕ್ಕಲ್ತನಕ್ಕೆ ತಾಸ್ಕಾರ ನಿರಾಸ್ಕಾರ ಮಾಡಬಾರ್ದು. ಒಕ್ಕಲ್ತನವನ್ನು ಒಳ್ಳೆಯ ಒಂದು ನಿಷ್ಠೆಯಿಂದ ಕಷ್ಟಪಟ್ಟು ದುಡಿದ್ರೆ ಖಂಡಿತ ಒಕ್ಕಲ್ತನದಲ್ಲಿ ಸಾಕಷ್ಟು ಲಾಭ ಇದೆ. ಹೈನುಗಾರಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ರೇಷ್ಮೆ ಸಾಕಾಣಿಕೆ ಇರ್ಬೋದು, ಜೇನು ಸಾಕಾಣಿಕೆ ಇರ್ಬೋದು, ಹೀಗೆ ಕೃಷಿಗೆ ಸಂಬಂಧಿಸಿದ ಹಲವಾರು ಒಂದು ಉಪಕಸಗಳು ಇದಾವೆ. ಒಂದರ ಮೇಲೆ ನಾವು ಅವಲಂಬನೆ ಆಗಲಾರದೆ ಒಂದಕ್ಕೊಂದು ಪೂರಕವಾದಂಥ ಚಟುವಟಿಕೆಗಳನ್ನು ಮಾಡ್ಕೊಂಡ್ರೆ ಖಂಡಿತ ಕೃಷಿ ಬದುಕು ಭಾಳಷ್ಟು ಲಾಭದಾಯಕ ಇದೆ ಅಂತಕ್ಕಂಥ ವಿಚಾರ ಈಗಾಗಲೇ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಹಲವಾರು ಜನ ಯುವಕರು ಸಾಧನೆಯನ್ನು ಮಾಡಿ ತೋರಿಸ್ತಾ ಇದ್ದಾರೆ. ನಿಮ್ಮಂಥ ಯುವಕರು ಮುಂದೆ ಬಂದು ಒಕ್ಕಲ್ತನದಲ್ಲಿ ದಾಪುಗಾಲನ್ನು ಹಾಕಲಿ ಅಂತೇಳೋಣ. ನಿಮ್ಮ ವಿಚಾರ ಹಂಚಿಕೊಂಡೋದಕ್ಕೆ ನಮ್ಮೆಲ್ಲ ರೈತರ ಪರವಾಗಿ ಧನ್ಯವಾದ. ನಮಸ್ಕಾರ. ತುಂಬ ಧನ್ಯವಾದಗಳು ಸರ್. ರೈತ ಬಂಧುವರೇ, ಇದುವರೆಗೆ ರಾಯಚೂರು ತಾಲೂಕಿನ ಅನವರ ಗ್ರಾಮದ ರೈತರಾದ ಪರಶುರಾಮ ಅವರ ಕೋಳಿ ಕುರಿ ಮತ್ತು ಹೈನುಗಾರಿಕೆಯ ಅನುಭವಗಳನ್ನು ಕೇಳಿದಿರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳುವ ಸಮಯ ಇದಲ್ಲ, ಬನ್ನಿ ಹಾಗಾದರೆ ಕೇಳೋಣ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಹಿಂಗಾರು ಬೆಳೆ ಕಟಾವಾದ ಕೂಡಲೇ ರೈತ ಬಾಂಧವರು ಮಾಗಿ ಉಳುಮೆಯನ್ನು ಮಾಡಬೇಕು. ಇದರಿಂದ ಮಣ್ಣಿನಲ್ಲಿ ಕೋಶಾ ವ್ಯವಸ್ಥೆಯಲ್ಲಿರುವ ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಖರಣಾ ಶಕ್ತಿ ಹೆಚ್ಚುತ್ತದೆ. ಇನ್ನು ರೈತ ಬಾಂಧವರು ಗಮನಿಸಬೇಕು, ನೀರಾವರಿ ಸೌಲಭ್ಯವಿದ್ದಲ್ಲಿ ಕಡಲೆ ಅಥವಾ ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯುವುದರಿಂದ ಅಧಿಕ ಲಾಭವನ್ನು ಪಡೆಯಬಹುದು. ಬೇಸಿಗೆ ಹೆಚ್ಚಾಗುವುದರಿಂದ ಈ ಹಣ್ಣಿನ ಬೆಳೆಗೆ ಹೆಚ್ಚಿನ ಬೇಡಿಕೆ ಆಗ್ತದೆ. ಇನ್ನು ಕಲ್ಲಂಗಡಿಯಲ್ಲಿ ಎಕರೆಗೆ 1 ಜೇನುಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಗೆ ಮಾಡಬಹುದು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗೆ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟುಬಲೆಗಳನ್ನು ಹೊಲದಲ್ಲಿ ಹಾಕಬೇಕು. ಜಿಲ್ಲೆಯಲ್ಲಿ ಮಾವು ಬೆಳೆಯನ್ನು ಬೆಳೆಯುವಂತಹ ರೈತ ಬಾಂಧವರು ಗಮನಿಸಬೇಕು, ಮಾವು ಬೆಳೆ ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಂ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನಲ್ಲಿ ಇಳುವರಿ ಹೆಚ್ಚಾಗ್ತದೆ, ಜೊತೆಗೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಬಹುದು. ಇನ್ನು ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಹೆಕ್ಸಾಕೊನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇದರಿಂದ ಬೂದು ರೋಗದ ನಿರ್ವಹಣೆ ಆಗ್ತದೆ. ಇನ್ನು ಜಿಗಿಹುಳುವಿನ ಹತೋಟಿಗೆ 1 ಮಿಲಿಲೀಟರ್ ಬುಪ್ರೋಪಿಜಿನ್ 25 SC ಅಥವಾ 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅಥವಾ ವರ್ಟಿಸಿಯಂ ಲೇಖಾನಿಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಮಾವು ಬೆಳೆಯಲ್ಲಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಲಿಂಗಸ್ಕೂರು ದೇವದುರ್ಗ ಭಾಗದಲ್ಲಿ ಸಾಕಷ್ಟು ಜನರು ರೈತ ಬಾಂಧವರು ಶೇಂಗಾ ಬೆಳೆಯನ್ನು ಬೆಳೆದಿದ್ದಾರೆ. ಶೇಂಗಾ ಬೆಳೆಯಲ್ಲಿ ಥ್ರಿಪ್ಸ್ ಅಥವಾ ಜಿಗುಹುಳುವಿನ ಹತೋಟಿಗೆ 1.75 ಗ್ರಾಂ ಡೈಮಿಥೋಯೇಟ್ 30 EC ಅಥವಾ 1 ಗ್ರಾಂ ಅಸಿಫೇಟನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಶೇಂಗಾ ಬೆಳೆಯು ಹೂ ಬಿಡುವ ಹಂತದಲ್ಲಿ ಪ್ರತಿ ಎಕರೆಗೆ 5 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡುವುದು ಸೂಕ್ತ. ಇದರಿಂದ ಇಳುವರಿ ಹೆಚ್ಚಾಗ್ತದೆ. ಶೇಂಗಾ ಬೆಳೆಯಲ್ಲಿ ಎಲೆ ಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 ಗ್ರಾಂ ಕ್ಲೋರೋಥೆನೋನಿಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಜಿಲ್ಲೆಯಲ್ಲಿ ಭತ್ತವನ್ನು 2ನೇ ಬೆಳೆಯಾಗಿ ನಾಟಿ ಮಾಡಿರುವಂತಹ ರೈತ ಬಾಂಧವರು ಗಮನಿಸಬೇಕು, ಭತ್ತದಲ್ಲಿ ಕಂದು ಜಿಗಿಹುಳುವಿನ ನಿಯಂತ್ರಿಸಲು ಇಮಿಡಾಕ್ರೋಪಿಡ್ 0.5 ಮಿಲಿಲೀಟರ್ ಅಥವಾ ಥಯಾಮೆಥಾಕ್ಸಮ್ 0.7 ಗ್ರಾಂ ಅಥವಾ ಕ್ಲೋರೋಫೆರಿಫಾಸ್ 2 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತೆ ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಇನ್ನು ಜಿಲ್ಲೆಯಲ್ಲಿ ಅಲ್ಲಲ್ಲಿ ರೈತ ಬಾಂಧವರು ಈ ಮೀನು ಕೃಷಿಯನ್ನು ಮಾಡ್ತಿದ್ದಾರೆ. ಅವರಿಗೆ ಮಾಹಿತಿಯನ್ನು ಹೇಳೋದಾದರೆ ಮೀನು ಕೃಷಿಯಲ್ಲಿ ಸಾವಯವ ಗೊಬ್ಬರವನ್ನು ಉಪಯೋಗಿಸುವುದರಿಂದ ಹೊಂಡದ ತಳಭಾಗದ ಮಣ್ಣು ಫಲವತ್ತಾಗಿ ಇರುತ್ತದೆ. ಈ ಮಣ್ಣನ್ನು ಕೃಷಿ ತೋಟಗಾರಿಕೆಯಲ್ಲಿ ಮೇಲು ಗೊಬ್ಬರವಾಗಿ ಉಪಯೋಗಿಸಬಹುದು. ಇನ್ನು ಮೀನು ಮರಿಗಳನ್ನು ದಾಸ್ತಾನು ಮಾಡುವಂತಹ ರೈತ ಬಾಂಧವರು ಎಚ್ಚರಿಕೆಯನ್ನು ವಹಿಸಬೇಕಾದದ್ದು ಏನು ಅಂತಂದರೆ, ಮೀನು ಮರಿಗಳನ್ನು ಹತ್ತಿರವಿರುವ ಮೀನು ಮರಿ ಉತ್ಪಾದನಾ ಕೇಂದ್ರಗಳಿಂದ ತಂಪು ಹವಾಮಾನವಿದ್ದಾಗ ಸಾಗಾಣಿಕೆ ಮಾಡುವುದು ಒಳ್ಳೆಯದು. ಕೊಳದಲ್ಲಿ 3-6 ತಳಿಯ 10-15 ಸೆಂಟಿಮೀಟರ್ ಉದ್ದವಿರುವ ಮಡಿಗಳನ್ನು 2-3 ಮೀಟರ್ ನೀರಿನ ಆಳದಲ್ಲಿರುವ ಕೊಳದಲ್ಲಿ ಪ್ರತಿ ಹೆಕ್ಟರ್ಗೆ 10-20,000 ಮರಿಗಳಂತೆ ಕೊಳದ ಫಲವತ್ತತೆ ಮತ್ತು ನೀರಿನ ಲಭ್ಯತೆ ಅನುಸಾರವಾಗಿ ಮೀನು ಮರಿಗಳನ್ನು ದಾಸ್ತಾನು ಮಾಡಬಹುದು. ಇನ್ನು ಹೈನುಗಾರಿಕೆಯಲ್ಲಿ ತೊಡಗಿರುವಂತಹ ರೈತ ಬಾಂಧವರು ಗಮನಿಸಬೇಕು, ಪಶುಗಳು ಹೆಚ್ಚಾಗಿ ಹಸಿರು ಮೇವು ತಿನ್ನುವುದರಿಂದ ಅವುಗಳಲ್ಲಿ ಉದ್ಭವಿಸುವ ಸಮಸ್ಯೆಯನ್ನು ನಿವಾರಿಸಲು ಹಸಿರು ಮೇವನ್ನು ಉಪ್ಪಿನ ದ್ರಾವಣದೊಂದಿಗೆ ಮಿಶ್ರಣ ಮಾಡಿ ಪಶುಗಳಿಗೆ ತಿನ್ನಿಸಬೇಕು. ಇನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಮೇವನ್ನು ಸ್ವಚ್ಛವಾಗಿಡಬೇಕು. ಬೇಸಿಗೆ ದಿನಗಳು ಆರಂಭಗೊಂಡಿದ್ದು ಹೈನು ರಾಸುಗಳಿಗೆ ಶುದ್ಧ ನೀರು ಸದಾ ಲಭ್ಯವಿರುವಂತೆ ಎಚ್ಚರ ವಹಿಸಬೇಕು. ಇದರಿಂದ ಹಾಲಿನ ಇಳುವರಿ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಾಧ್ಯ ಆಗ್ತದೆ. ಇನ್ನು ಪಶುಗಳಲ್ಲಿ ಕೆಚ್ಚಲು ಬಾವು ತಡೆಗಟ್ಟಲು ಹಾಲು ಕರೆದ ನಂತರ ತಕ್ಷಣ ಕೆಚ್ಚಲನ್ನು ಶುದ್ಧ ನೀರಿನಿಂದ ತೊಳೆಯಬೇಕು. ಅಲ್ಲದೆ ಬೇಸಿಗೆ ದಿನಗಳು ಆರಂಭಗೊಂಡಿದ್ದು ಹೈನು ರಾಸುಗಳಿಗೆ ಶುದ್ಧ ನೀರು ಸದಾ ಲಭ್ಯವಿರುವಂತೆ ಎಚ್ಚರ ವಹಿಸಬೇಕು. ಇದರಿಂದ ಹಾಲಿನ ಇಳುವರಿ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಾಧ್ಯ ಆಗ್ತದೆ. ಇನ್ನು ಪಶುಗಳಲ್ಲಿ ಕೆಚ್ಚಲು ಬಾವು ತಡೆಗಟ್ಟಲು ಹಾಲು ಕರೆದ ನಂತರ ತಕ್ಷಣ ಕೆಚ್ಚಲನ್ನು ಶುದ್ಧ ನೀರಿನಿಂದ ತೊಳೆಯಬೇಕು. ಅಲ್ಲದೆ